ಅಷ್ಟು ಮುಂದುವರಿಲಿಲ್ಲ ನಾನು. ಆದರೂ ಒಂದು ನಮ್ಮ ಈ ಡ್ರಿಪ್ ಇದ್ದು ಸಿಸ್ಟಮ್ನಲ್ಲಿ 1.2 kg ಪ್ರೆಷರ್ ಬಂದರೆ ಸಾಧಾರಣ ಎಲ್ಲದಕ್ಕೂ ಒಂದೇ ಲೆಕ್ಕ ಪ್ರೆಷರ್ ಬೀಳ್ತದೆ ಅಂತೇಳಿ ಒಂದು ಲೆಕ್ಕಾಚಾರ. ಅದು ಬಿದ್ದ ಮೇಲೆ ಅಷ್ಟು ಪ್ರೆಷರ್ ಆದಮೇಲೆ ನಾನು ಗೊಬ್ಬರವನ್ನು ಕೊಡ್ತಾ ಇದ್ದೆ. ಒಂದು ಒಮ್ಮೆ ಫುಲ್ಲು ಲೋಡ್ ಆಗಲಿಕ್ಕೆ ಅಂದರೆ 1.2 kg ಪ್ರೆಷರ್ ಬರಲಿಕ್ಕೆ ಒಂದು 12 minutes ತಗೊಳ್ತದೆ. ಸೊ ನಾನು ಆಮೇಲೆ ಇದನ್ನು ರನ್ ಮಾಡ್ತೇನೆ, ಯಾವುದು ದ್ರವ ಗೊಬ್ಬರವನ್ನು. ಅದು ಸಾಧಾರಣ 12-15 minutes ತಗೊಳ್ತದೆ. ಆಮೇಲೆ ಆ ಪಂಪನ್ನು ಆಫ್ ಮಾಡಿ, ದೊಡ್ಡ ಪಂಪು ಇರಿಗೇಷನಿದ್ದು ಪಂಪ್ ಅವನೇ ಇರ್ತದೆ, ಅದೊಂದು 15 minutes ರನ್ ಮಾಡ್ತೇನೆ. ಆಮೇಲೆ ಆಫ್ ಮಾಡ್ತೇನೆ, ಯಾಕಂದರೆ ಮತ್ತೆ ಸಹ ಅದು ಡೈಲ್ಯೂಟ್ ಆಗಿ ಹೋದರೆ ಅಂತ. ಅಂದರೆ ಗೊಬ್ಬರ ಕೊಡುವ ಸಮಯದಲ್ಲಿ ನೀರು ಹೆಚ್ಚು ಕೊಡಬಾರ್ದು. ಅಂದರೆ ಈಗ ಸಂಜೆ ಒಂದು 3 hours ರನ್ ಮಾಡ್ತೇನೆ ಅಂತ ಹೇಳಿದರೆ, ಈಗ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಸಾಧಾರಣ 9 ಗಂಟೆ ಆಗುವಾಗ 3 hours ಆಗ್ತದಲ್ಲ, ಅದರೊಂದು 1/2 hour ಮೊದಲು ನಾನು ಈ ಗೊಬ್ಬರವನ್ನು ಕೊಟ್ಟು ಮತ್ತೆ ಆಫ್ ಮಾಡ್ತೇನೆ. ಮತ್ತೆ 2 ದಿವಸ ಬಿಟ್ಟು ನೀರು ಕೊಡೋದು ಇಲ್ಲ, ಡೈಲಿ ಮರುದಿವಸ ನೀವು ಕೊಡ್ತೇವೆ, ಏನು ಹಾಗೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಒಂದು ತಿಳುವಳಿಕೆಯ ಪ್ರಕಾರ 4-5 ಗಂಟೆಯೊಳಗೆ ದ್ರವ ಗೊಬ್ಬರವನ್ನು ಪ್ಲ್ಯಾಂಟ್ ತಗೊಳ್ತದೆ ಅಂತೇಳಿ. ಈ ದ್ರವ ರೂಪದಲ್ಲಿ ಗೊಬ್ಬರ ಕೊಡುವುದಲ್ಲದೆ ಬೇರೆ ಏನಾದರೂ ಹಟ್ಟಿ ಗೊಬ್ಬರವೋ ಅಥವಾ ಬೇರೆ ಏನಾದರೂ ಕೊಡಬೇಕಾಗ್ತದ? ನಾನೀಗ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್, ಫಸ್ಟ್ ಇಯರ್ ಹಟ್ಟಿ ಗೊಬ್ಬರ ಕೊಟ್ಟಿದ್ದೇನೆ ಯಾವುದರೂ ದನದ್ದು, ಸೆಕೆಂಡ್ ಇಯರ್ ಕುರಿ ಗೊಬ್ಬರ ಕೊಟ್ಟಿದ್ದೇನೆ. ಆಮೇಲೆ ಈಗ ಯಾವುದು ಕೊಡುವುದಿಲ್ಲ, ಖಾಲಿ ಇದೆ ಆರ್ಟಿಫಿಷಿಯಲ್ ಇದೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೇನೆ. ನ್ಯಾಷನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಓಕೆ ಹೇಳಿ. ಅವರದ್ದು ಒಂದು ವೇಸ್ಟ್ ಡಿಕಂಪೋಸರ್ ಅಂತ ಬರುತ್ತೆ, ಅದು ಈ ದೇಸಿ ದನದ ತಳಿಯಿಂದ 3 ಬ್ಯಾಕ್ಟೀರಿಯಾವನ್ನು ಬೈಫಾರ್ಕೇಟ್ ಮಾಡಿ, ಅಂದರೆ ಇದು ಪ್ರತ್ಯೇಕಿಸಿ ಅದರದ್ದೊಂದು ದ್ರವ ಹೇಳುವುದಿಲ್ಲ, ಒಂದು ಪೇಸ್ಟ್ ಮಾಡಿದ್ದಾರೆ, ಕಲ್ಚರ್ ಮಾಡಿದ್ದಾರೆ. 20 rupees ಅದಕ್ಕೆ ಒಂದು ಬಾಟ್ಲಿಗೆ. ಅಲ್ಲ, ಇದನ್ನು ಮಾತಾಡಬಹುದಲ್ಲ, ಹೇಳಿ ಹೇಳಿ ಹೇಳಿ. ಅದರ ಬಳಕೆ ಮಾಡೋದು ಹೇಗೆ, ಅದರಿಂದ ಏನು ಉಪಯೋಗ ಇದೆ ಹೇಳಿ. ಅದನ್ನು 200 liters ನೀರಿಗೆ 2 kg ಬೆಲ್ಲವನ್ನು ಹಾಕಿ ಬಿಡಬೇಕು. ಬಿಟ್ಟು ಒಂದು ವಾರ ದಿನಕ್ಕೆ 2 times ಅದನ್ನು ಕಲಸಿ ಇದು ಮಾಡಬೇಕು. ಅಂದರೆ ಜೀವಾಮೃತ ಮಾಡಿದ ಹಾಗೆ ಮಾಡುವ, ಜೀವಾಮೃತ ಮಾಡಿದ ಹಾಗೆ ಮಾಡೋದು. ಆದರೆ ಜೀವಾಮೃತದ್ದು ಒಂದು ಒಳ್ಳೇದಿರ್ಬೋದು, ಇದರದ್ದು ಒಂದು ಅಡ್ವಾಂಟೇಜ್ ಅಂದರೆ ಏನು ಅಂತ ಹೇಳಿದರೆ, ನೀವು ಜೀವಾಮೃತಕ್ಕೆ ಹೊಸತೇ ಸೆಗಣಿ ಆಗಬೇಕು ಎಂತ ಅದಕ್ಕೆ ಬೇಕಾದಂತೆ ಎಲ್ಲ ಇದು ಹೋಗ್ತದೆ. ಇದು ವ್ಯಾರಸ್, ಇದು 200 liters ನೀರನ್ನು ದ್ರವ ರೂಪ ಒಂದು ವಾರದಲ್ಲಿ ತಯಾರಾಗುತ್ತೆ. ಇದರಲ್ಲಿ 20 liters ನೀವು ಬೇರೆ ತೆಗೆದಿಟ್ಟು 180 liters ನೀವು ಯೂಸ್ ಮಾಡ್ಬೋದು. ಈ 20 liters ಪುನಃ ನೀವು 2 kg ಬೆಲ್ಲ ಹಾಕಿ 200 liters ಮಾಡ್ಬೋದು. ಬ್ಯಾಕ್ಟೀರಿಯಾಗಳು ಅಲ್ಲೇ ಇರ್ತವೆ, ಅಲ್ಲೇ ಇರ್ತದೆ. ಈ 20 liters ನೀರಿನಲ್ಲಿ ಇರುವ ಬ್ಯಾಕ್ಟೀರಿಯಾ ಉಂಟಲ್ಲ, ನೀವು ಲೈಫ್ ಲಾಂಗ್ ಯೂಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಒಂದು ಸಾರಿ ತಗೊಂಡು ಬಂದ್ರೆ ಸಾಕು, ಇಲ್ಲ ಇದ್ರೆ ಅಂತ ಮಾಡಿದಂತ ಕಲ್ಚರ್ ಅನ್ನು ನೀವು 1 liter ಅನ್ನು 10 liters, 1 ವಾರಕ್ಕೆ 100 liters ಆಯ್ತು, 15 days 100 liters ಆಯ್ತು, 21 days 1000 liters ಆಗ್ತದೆ. ಆ ಟೈಪ್ ಮಾಡುವಂತ. ಸರಿ, ಇದರ ಉಪಯೋಗದಿಂದ ಏನು ಒಂದು ಅನುಕೂಲತೆ ಇದೆ? ನಾನೀಗ ಅದನ್ನು ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಿದ್ದೇನೆ ಲಾಸ್ಟ್ ಇಯರ್, ಅಡಿಕೆ ಸಸಿಗೂ ಮಾಡಿದ್ದೇನೆ. ಇದಕ್ಕೆ ಅವರು ಬೇರೆ ಬೇರೆ ರೀತಿಯ ಒಂದು ಕಾಂಬಿನೇಷನ್ಸ್ ಕೂಡ ಹೇಳ್ತಾರೆ ಅವರು. ಈ ವೇಸ್ಟ್ ಡಿಕಂಪೋಸರ್ಗೆ 200 liters ನೀರಿಗೆ, ಅದೇ ವೇಸ್ಟ್ ಡಿಕಂಪೋಸರ್ ಸೊಲ್ಯೂಷನಿಗೆ, ಯಾವುದು ದನ ಕರುಗಳೆಲ್ಲ ತಿನ್ನೋದು ಸೊಪ್ಪು ಉಂಟು, ಅದೊಂದು 5-5 kg ಕುಡಿ ಮಾಡಿ ಹಾಕಿ ಒಂದು 21 days ಬಿಟ್ಟರೆ ಅದು ಕೀಟನಾಶಕವಾಗಿ ಪರಿಣಾಮ ಬೀಳ್ತದೆ. ಹಾಗೆಯೇ ಮುಂದೆ ತುಂಬ ಉಂಟು ಅವ್ರದ್ದು, ಇದು ಯೂಟ್ಯೂಬ್ನಲ್ಲೆಲ್ಲ ಕೇಳಿದ್ದು. ಈ ಕಬ್ಬಿಣದ್ದು ಸೊತ್ತು, ಕಾಪರ್ ಸೊತ್ತು, ಜಿಂಕ್ ಇಂಥದ್ದನ್ನು ಒಂದು 50-100 grams 200 liters ಹಾಕಿ ಅದನ್ನು 21 days ಬಿಟ್ಟರೆ ಅಂಥದ್ದು ಆ ಕಾಪರ್ ಜಿಂಕ್ ಅಂಥದ್ದೆಲ್ಲ ಮೈಕ್ರೋನ್ಯೂಟ್ರಿಯಂಟ್ ಇದು ಈ